ಶಂಕರಾಚಾರ್ಯ ನಮೋ ನಮೋ ಅದ್ವೈತ ಸಂಪ್ರದಾಯ ಪ್ರವಚಕ ಮಾಪಾಹಿ ಶಂಕರಾಚಾರ್ಯ ನಮೋ ನಮೋ ಕಾಲಟಿ ನಗರ ಸಂಜಾತ ಕಾಶೀಪೀಠ ವೇದ್ಯಾರಾಯಕ ಪದ್ಮಪಾದ ಸಕಲ ದೇಶ ಉದ್ಧಾರಕ ಶಂಕರಾಚಾರ್ಯ ನಮೋ ನಮೋ ಶೃಂಗೇರಿ ಶಾರದಾಂಬ ಸಂಸ್ಥಾಪಕ ಸರ್ವಧರ್ಮ ಪ್ರವರ್ತಕ ಶಂಕರಾಚಾರ್ಯ ನಮೋ ನಮೋ.